ತಳಿವಾಗಿ ಓದೇ ಆಗಿ ಅಪ್ಪಿದೆ ನಿನ್ನ ಅಪ್ಪಿದೆ ನಿನ್ನ ಇಕ ಕಾಲಿಕ ಲಂಬಿ ಮುನ್ನ ವಿಕಸಿದ ಮೂಮಾ ಈ ಖಾಲಿ ತನ್ನ ಉಪಗನ ಮೋಹಕ ಮದೀವಿಯ ಇವ ಸನ್ನಟ ಮಗೆ ಸಿತ ಇಡನ ಜೀವಿಯ ಸಿತನ್ನ ಉಪಗನ ಮೋಹಕ ಮದೀವಿಯ ಇವ ಸನ್ನಟ ಮಗೆ ಸಿತ ಇಡನ ಜೀವಿಯ ತನಿ ಬೀಲಾಯಿನ ಕರನ್ನಟ ದವ ಸಕ್ನ ಜೀವಿಯ ಶಿವನಲಿವಾಗಿ ಹೋವೇ ಮಗಿ ಅಪ್ಪಿದೆನ್ನ ಅಪ್ಪಿದೆನ್ನ ಇಕ ಕಾಲಿಕ ಲಂಬಿ ಉನ್ನ ವಿಕಸಿದ ಉಮಾ ಈ ಕಾಲಿ ಸಿದೆನಾದೇ ನುಡಿಯವಲಿಯವೆ ಇವನು ಅತೀತಯ ಮಿಹಿರೆನ್ನಹವೆ ಅದಸಿದೆನಾದೇ ನುಡಿಯವಲಿಯವೆ ಇವನು ಅತೀತಯ ಮಿಹಿರೆನ್ನಹವೆ ಅನಿಲೀಲಾ ಕರನ್ನಟ ದವ ಸಕ್ನ ಜೀವಿಯ ಶಿವನಲಿವಾಗಿ ಓವೇ ಮಗಿ ಅಪ್ಪಿದೆನ್ನ ಅಪ್ಪಿದೆನ್ನ ಇಕ ಕಾಲಿಕ ಲಂಬಿ ಉನ್ನ ವಿಕಸಿತ ಭೂಮಾ ಈ ಕಾಲಿ ಕಾಲಿ ಸಿತ್ತು